ನಮ್ಮ ಮುಂದಿನ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಭಿಕ್ಷಾ ಕೃಷಿತೋ ನಾಸ್ತಿ ದುರ್ಭಿಕ್ಷಾ ಕೃಷಿತೋ. ತೆನೆಯ ಸಿಹಿ ಮುತ್ತು ಹೊಸಡುವಾಗ ರೈತ ನಮ್ಮ ತಾಯಿಯಂತೆ ಅವನಾಸ್ತಿ. ಕೊಡಗಿನಲ್ಲಿ ಭತ್ತದ ಕೃಷಿ ಕುರಿತ ಕಾರ್ಯಕ್ರಮ ಭತ್ತ ಚಿತ್ತ. ಹಸಿರನಿಯ ಜೈ ಅನ್ನುವುದು ಜೀವರುಣ. ಕೇಳಿದ್ರೆ ಎಷ್ಟೋ ಜನ ತಮ್ಮ ಸ್ವಂತ ಗದ್ದೆ, ಕೆಲವೊಬ್ರು ಅಡಿಕೆಯನ್ನ ಹಾಕೊಂಡಿದ್ದಾರೆ, ಕಾಫಿಯನ್ನು ಬೆಳೆಯೋದಿದೆ, ಇನ್ನು ಬೇರೆ ಬೇರೆ ಉದ್ದೇಶಗಳಿಗೆ ಉಪಯೋಗಿಸ್ಕೊಂಡಿರೋದಿದೆ. ಕೆಲವೊಬ್ಬರಂತೂ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ಅಲ್ಲಿ ಲಾಭ ಬರದೇ ಇದ್ರೂ ಭತ್ತವನ್ನು ಸಾಗುವಳಿ ಮಾಡ್ಕೊಂಡು ಈ ಸಾಲಿಗೆ ಸೇರ್ತಿದ್ದಾರೆ. ಪೊನ್ನಂಪೇಟೆ ತಾಲೂಕು ಕೋತೂರು ಲಕ್ಕುಂದ ಗ್ರಾಮದ ಬಿ ಜಿ ಗಣೇಶ್ ಕುಮಾರ್ ಅವರು. ಗಣೇಶ್ ಕುಮಾರ್ ಅವರ ಹಿನ್ನೆಲೆ ಮತ್ತು ಅವರ ಆಸಕ್ತಿ ಕುರಿತಂತೆ ಇವತ್ತು ನಿಮಗಾಗಿ ಅವರ ಅನುಭವಗಳನ್ನು ಬಿತ್ತರಿಸಿದ್ವಿ. ಗಣೇಶ್ ಕುಮಾರ್ ಅವರೇ ನಮಸ್ಕಾರ. ಕಾಲೇಜು ಅಲ್ಲಿಂದ ಶ್ರೀಮಂಗಲ ಜೂನಿಯರ್ ಕಾಲೇಜ್. ಸರಿನೇ, ಮನೆಯಲ್ಲಿ ಯಾರ್ಯಾರು ಇದ್ದೀರಿ? ಮನೆಯಲ್ಲಿ ನಾನು, ನನ್ನ ತಾಯಿ, ನನ್ನ ಪತ್ನಿ, ಮಕ್ಕಳು ಹೊರಗಡೆ ಓದ್ತಿದ್ದಾರೆ. ಎಷ್ಟು ಜಮೀನು ಇದೆ ನಿಮ್ದು? ಜಮೀನು 1 ಎಕರೆ 5 ಸೆಂಟು, ಸ್ವಲ್ಪ ಹೆಚ್ಚಿಗೆ ಪೈಸಾರ್ ಇದೆ. ಅಂದ್ರೆ ತೋಟನೂ ಇದೆ, ಗದ್ದೆನೂ ಇದೆಯಾ? ಗದ್ದೆ ಇದೆ ಸರ್, ಸ್ವಲ್ಪ ಇದೆ. ಗದ್ದೆ ಮಾಡ್ತಾ ಇಲ್ಲ, ಬೇರೆ ಅಕ್ಕಪಕ್ಕದಲ್ಲಿ ಯಾರು ನಡ. ವೃತ್ತಿ ಏನು ನಿಮ್ದು, ಕೃಷಿನ ಅಥವಾ ಇನ್ನು ಬೇರೆ ಬೇರೆ ಏನಾದ್ರೂ ಕೆಲಸ ಮಾಡ್ತೀರಾ? ಕೃಷಿ ಇದೆ, ಪ್ಲಸ್ ಕಾರ್ಪೆಂಟರ್ ಕೆಲಸ ಮಾಡ್ತು 1 ವರ್ಷದಿಂದಲೇ ಸರ್. ಓಹೋ, ಅಪ್ಪ ಕಲ್ಸಿದ್ರೆ ನೀವೇ ಕಲ್ತ್ಕೊಂಡ್ರೆ? ಇಲ್ಲ, ನಾನು ಬೇರೆ ಹತ್ತಿಕ್ಕೆ ಬಂದ, ಸಣ್ಣ 2 ರೂಮ್ ಸರ್, ಹುಡುಕೋ ಮನೆ ಅಂತ ಸರ್ಕಾರದಿಂದ ನನಗಿತ್ತು. ಅದನ್ನ ಹಾಕ್ಲಿಕ್ಕೆ ಒಂದು ಕಾರ್ಪೆಂಟರ್ ಬಂದಿದ್ದ. ಅವಾಗ ನಾನು ಕೈ ಕೆಲ್ಸಕ್ಕೆ ಸೇರ್ಕೊಟ್ಟೆ. ಇತ್ತೀಚೆಗೆ ಕೇಳಿದೆ ಅವನೊಟ್ಟಿಗೆ, ನನಗೆ ಕೆಲಸ ಕಲಿಸ್ಕೊಡ್ತೀಯ, ಕಾರ್ಪೆಂಟರ್ ಕೆಲಸ ಅಂತ ಕೇಳಿದೆ. ಕಲಿಬಹುದು, ಬರ್ತೀಯ ಅಂತ ಕೇಳಿದ್ರು. ನನಗೇನು ಸಂತೋಷ ಆಯ್ತು, ಆಗ ಕೆಲಸ ಇಲ್ಲ, ನಮಗೆ ಊಟಕ್ಕೆ ಬಹಳ ತೊಂದರೆ ಇತ್ತು. ಕೆಲ್ಸಕ್ಕಿಲ್ಲದ್ರಿಂದ ಇನ್ನು ಮಾರನೆಯಿಂದ ಹೋಗ್ಲಿಕ್ಕೆ ಶುರು ಮಾಡ. ವಾರಕ್ಕೆ 40 ರೂಪಾಯಿ ಕೊಡ್ತಿದ್ರು, ಆದ್ರೆ 3-4 ಕೆರೆ ಟಚ್ ವಿಲೇಜ್ ಸರ್. ಸರಿನೇ, ಅವ್ರ ಹೆಸರು? ಅವ್ರ ಹೆಸರು ನೆನಪಿದ್ಯಾ? ನೆನಪಿದೆ ಸರ್, ಜನಾರ್ದನ್ ಅಂತ ಹೇಳಿ, ತೀರೋದ್ರು ಈಗ ಕಲ್ದ ವರ್ಷ ತೀರೋದ್ರು. ಜನಾರ್ದನ್ ಅವರಿಂದ ನೀವು ಕೆಲಸ ಇದ್ದೆ ಸರ್? ಚೆನ್ನಾಗಿ ಕೆಲಸ ಕಲ್ತ್ರಿ ಅಲ್ವಾ? ಕೆಲಸ ಕಲ್ತೆ, ಕೆಲಸ ಕಲ್ತರು 40 ರಿಂದ ಏರಿಲ್ಲ, ಅಲ್ಲಿಂದ ಹೊರಗಡೆ ಹೋಗಿ ಒಂದು ದಾರಂದ ಸೇರಿಸಿ ವಾಸ್ಕಲ್ಲು ಸೇರಿಸಿ ಅದಕ್ಕೆ ಕೂಲಿ ಕೇಳಲಿಕ್ಕೆ ಅವ್ರನ್ನೇ ಕರ್ಕೊಂಡು ಹೋದೆ. ಆವಾಗ ಅವರು ಅದಕ್ಕೆ 350 ರೂಪಾಯಿ ತಗೊಂಡ್ರು. ನನಗೆ ಅದರಲ್ಲಿ 200 ಕೊಟ್ರು ದಿವಸಕ್ಕೆ. ಎಷ್ಟು ವರ್ಷ? 75 ರೂಪಾಯಿ ಸಂಬಳಕ್ಕಾಗಿ ದಿನ ದುಡಿದ್ರಿ? ಸ್ವಲ್ಪನೇ ಟೈಮ್, 1 ವರ್ಷ ದುಡಿತಿದ್ದೆ. ಅಲ್ಲಿಂದ ಕಾರ್ಪೆಂಟರ್ ಕೂಲಿ ಅಲ್ಲಿ ಅಂತೇಳಿ ಅವ್ರನ್ನ ಬಿಟ್ಬಿಟ್ಟು ಗೋಡಿ. ಅಲ್ಲಿಂದ 1-2-3 ವರ್ಷ ಮನೆಯಿಂದ ಹೋಗ್ಲಿಕ್ಕೆ ರಾಧಾಕೃಷ್ಣ ಬಸ್ ಅಂತ ಇತ್ತು ನಂದ. ಅಲ್ಲಿಂದ ಅವ್ರನ್ನ ಬಿಟ್ಟೆ ಕೊಡೆಂದರ ರವಿ ಅಂತ, ಅವರಲ್ಲಿ ಸೇರ್ಕೊಂಡೆ. ಅವ್ರ ತ್ರೂ ಬ್ಯಾಂಗ್ಳೂರಿಗೆ ಹೋದೆ ಕೆಲ್ಸಕ್ಕೆ, ಕಾರ್ಪೆಂಟರ್ ಕೆಲ್ಸಕ್ಕೆ. ಅಲ್ಲಿ ಇನ್ನು 300-350 ರೂಪಾಯಿ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಹಾಗೆ ಈಗ ಕೂಲಿ ಸರ್ ತುಂಬಾ ಆಗಿದೆ ಸರ್. ಈಗ ಜಮೀನಲ್ಲಿ ತೋಟದಲ್ಲಿ ಕೆಲಸ ಮಾಡೋರ್ಗೆ 400-500-600 ರೂಪಾಯಿ, ಕೆಲವೊಂದ್ಸಾರಿ ಮರಕಸಿ ಮಾಡೋರ್ಗೆ 1,000 ರೂಪಾಯಿ ತನಕ ಇದೆ. ಈಗ ನಿಮ್ಮೂರ್ನಲ್ಲೇ ನೀವು ಮನೆಯಲ್ಲೇನೇ ಬಡಿಗೆ ಕೆಲಸ ಮಾಡ್ಕೊಟ್ಟು ಬಂದ್ಬಿಡ್ತೀರಾ? ಹೌದು ಸರ್, ಹೌದು ಸರ್, ಹಾಗೆ ಮಾಡ್ತಾ ಇರೋದು. ಓಹೋ, ಸರಿನೇ. ಮತ್ತೆ ಮನೆಯಲ್ಲಿನೂ ಮಾಡ್ತಾ ಇರ್ತೀರಾ? ಮನೆಯಲ್ಲಿ ನಮ್ ಕೆಲಸ ಮಾಡ್ತೀನಿ, ಇನ್ನೇನಾದ್ರೆ ಅರ್ಜೆಂಟ್ ಇದ್ರೆ ಯಾರು ಹೇಳಿದ್ರೆ ಸಣ್ಣ ಪುಟ್ಟ ಕೆಲಸಗಳು ಮಾಡಿಕೊಡ್ತೀನಿ ಅಷ್ಟೇ ಸರ್. ಮಳೆ ಮುಗಿದ್ಮೇಲೆ ಅಲ್ವಾ? ಮನೆಯಲ್ಲಿನೂ ಕೆಲವೊಂದು ಕೆಲಸಗಳನ್ನ ಮಾಡ್ಕೊಳ್ತೀರಿ, ಮತ್ತೆ ಹೊರಗಡೆನೂ ಅಗತ್ಯ. ಅವ್ರಿಗೆಲ್ಲ ಈಗ ಏನು ಕೊಡ್ತೀರಿ ದಿನಕ್ಕೆ? ಅವರಿಗೆಲ್ಲ 800-900 ಈ ತರ ಕೊಡ್ತೀನಿ. ಅಥವಾ ಕೆಲಸಕ್ಕೆ ತಕ್ಕಂತೆ ನೋಡಿ ಹಣನ ಕೊಡ್ತೀರಿ ಅಲ್ವಾ? ಹೌದು ಸರ್. ತೋಟ ಮತ್ತೆ ಗದ್ದೆ ಬೇರೆಯವ್ರದ್ದು ಮಾಡ್ತೀರಾ, ಬರೀ ಗದ್ದೆನ್ ಮಾತ್ರ ಮಾಡ್ತೀರಾ? ಇಲ್ಲ ಸರ್, ತೋಟ ಸಿಗ್ಲಿಲ್ಲ, ಸಿಗ್ಬೇಕು ಮಾಡುವ ಆಸೆ ಇದೆ. ತೋಟ ಅಲ್ಲ, ಎಷ್ಟು ವರ್ಷಗಳಿಂದ ಬೇರೆಯವ್ರದ್ದು ಗದ್ದೆ ತೆಗೆದುಕೊಂಡು ಭತ್ತ ಬೆಳ್ಕಂತ ಬಂದಿದ್ರಿ? ನಾನು ತುಂಬಾ ವರ್ಷಗಳಿಂದ ಮಳೆಗಾಲ ಸರಿಯಾಗಿ ಕೆಲಸ ಇರುವುದಿಲ್ಲ ನಿಮ್ಗೆಲ್ವಾ? 3-4 ತಿಂಗಳಲ್ಲ ಸರ್, 1.5 ತಿಂಗಳು ಅಷ್ಟೇ. ಜುಲೈ ಆಗಸ್ಟ್ ಈಗ ಅಂದ್ರೆ ಮಿಷಿನರಿ ಇದೆಯಲ್ಲ, ಟ್ರ್ಯಾಕ್ಟರ್ ಅಲ್ಲ, ಟ್ರ್ಯಾಕ್ಟರ್ ಟಿಲ್ಲರ್ ಎಲ್ಲ ಇರುವಾಗ ದೊಡ್ಡ ತೊಂದರೆ ಏನು ಬರೋದಿಲ್ಲ, ದೊಡ್ಡ ಇರುತ್ತೆ ಕೆಲಸ, ಆದ್ರೆ ಈ ಕರೆಂಟ್ ಪ್ರಾಬ್ಲಮ್ಗೋಸ್ಕರ ತೊಂದರೆ ಆಯ್ತು. ಅದೇ, ಹಾಗಾಗಿ ನೀವು ಬೇರೆಯವರ ಗದ್ದೆಯನ್ನ ತೆಗೆದುಕೊಂಡು ಭತ್ತ ಬೆಳಿಲಿಕ್ಕೆ ಶುರು ಮಾಡಿದ್ರಿ. ಸುಮಾರು 10-15 ವರ್ಷ ಮಾಡಿದೀನಿ. ಎಷ್ಟು ವಯಸ್ಸು ನಿಮಗೆ? ನನಗೆ ಸರ್ ಈಗ 52 ಕಾಲಿಟ್ಟಿದ್ದೀನಿ. ಯಾವ್ದಾದ್ರು ತಳಿ ಭತ್ತವನ್ನ ಬೆಳ್ಕೊಂತ ಬಂದಿದ್ದೀರಿ? ನಾನು ಜಾಸ್ತಿ ಅತಿರ. ಓಹೋ, ತನು ತುಂಗ. ಓಹೋ, ಆಯಾ ಮೂರು ತಳಿ ಹಾಕ್ತಾ ಇದ್ದೀನಿ. ಏನು ಅತಿರ ತನು ತುಂಗ ಈ ಮೂರನ್ನೇ ಯಾಕೆ ಹಾಕ್ತಾರೆ? ಸುಮಾರು ಓಹೋ ನಡೆದ ಭೂಮಿಗೆ ವರ್ಸಂಪತಿ ನಡ್ತಾ ಇದ್ರೆ ಬಿಕೆಬಿ ಈ ಬಿಕೆಬಿ ಎಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ. ಓಹೋ ಬಹಳ ಚೆನ್ನಾಗಿ ಬೆಳೆದ್ಬಿಡುತ್ತೆ. ಹಂದಿಗಳು ಮೆಟ್ಟದ್ರೆ ಏನು ಸಿಗೋದ್ಲ. ಓಹೋ ಏನು ಸಿಗೋದ್ಲ. ಅದಕ್ಕೆ ಅತಿರ ಒಳ್ಳೆ ಕರೆಕ್ಟ್ ಆದ ಎತ್ತರನು ಬರುತ್ತೆ. ಹಂದಿಗಳ ಕಾಟ ನಿಮ್ ಸುತ್ತಮುತ್ತ ಪ್ರದೇಶದಲ್ಲಿ ಇದಾವ? ಭಾರಿ ಹಂದಿಗಳಿದೆ, ಎಲ್ಲಲ್ಲಿ ಹಂದಿಗಳಿದೆ. ಯೋಚನೆ ಮಾಡ್ಕೊಳ್ಳೋದು ಇಲ್ಲಿ ಮಂದ ತವ ತಾಯಿ ಅಂತ ಇದೆ, ಅವ್ರ ಯೋಚನೆ ಮಾಡ್ಕೊಳ್ಳೋದು. ಓಹಾ ಸ್ವಲ್ಪ ಉಪದ್ರ ಕಮ್ಮಿ ಆದ್ರೆ, ದೊಡ್ಡ ಉಪದ್ರ ಇಲ್ಲ ಸರ್. ಯಾಕೆ ಉಪದ್ರ ಕಡಿಮೆ ಇದೆ? ಉಪದ್ರ ಅಂದ್ರೆ ಅವು ಗದ್ದೆಗೆ ಇಳಿದು ಬುಗ್ರಿ ಹಾಕ್ತವೆ, ರೌಂಡ್ ತಿಂದು ಚಪ್ಪಿ ಹಾಕ್ತವೆ. ಅಲ್ಲ ಈಗ ಹಂದಿಗಳು ನಿಮ್ ಗದ್ದೆಗೆ ಯಾಕೆ ಬರ್ಲಿಕ್ಕೆ ಇಷ್ಟಪಡಲ್ಲ ಅಥವಾ ಏನು ಅನಾನುಕೂಲ ಇದೆ? ಆದ್ರೆ ನನ್ನಲ್ಲಿ ಏನೋ ಇಳಿಲಿಲ್ಲ. ಎಷ್ಟು ಜನಗಳ ಎಷ್ಟೆಕ್ರೆ ಜನರದು? 80-80 ಬಟ್ಟಿ ಅಂತ ಹೇಳಿದ್ರು. 80 ಬಟ್ಟಿ ಬೆಳೆದಿದ್ರಿ? ಹೋದ ವರ್ಷ ಒಂದು 8 ಎಕರೆ ಸರ್. ಓಹೋ ಈ ಸಾರಿ ಪೂರ್ಣ ಹತ್ತಿರವನ್ನ ಹಾಕಿಕೊಂಡಿದ್ರ ಅಥವಾ ಬೇರೆ ತಳಿನೂ ಬಳಸಿಕೊಂಡಿದ್ರ? ಇಲ್ಲ ತಾನು ತುಂಗ ಎರಡು ಹಾಕಿದೀನಿ ಊಟ ಮಾಡ್ಲಿಕ್ಕೆ. ಓಹೋ ನೀವು ಬೆಳೆದದ್ದು, ನೀವು ಭತ್ತ ಬೆಳೆದ್ಮೇಲೆ ಎಷ್ಟು ಕೊಡ್ತೀರಿ ಅವರಿಗೆ? 80 ಬಟ್ಟಿ ಅಂತ ಹೇಳಿದ ಪ್ರಕಾರ ನಾನು 2.5 ಕ್ವಿಂಟಾಲ್ ಕೊಡೋ ಜಮೀನಿಗೆ 2.5 ಕ್ವಿಂಟಾಲ್ ಭತ್ತ ಕೊಡ್ತೀರಿ? ಹೌದು 2.5 ಕ್ವಿಂಟಾಲ್. ಉಳಿದದ್ದೆಲ್ಲದೂ ನಿಮ್ದೇ ಕೆಲಸ ಅಲ್ವಾ? ಎಲ್ಲ ನಂದೆ. ಹಾ ಹಾ ಉಳ್ಮೆ ಮಾಡೋದು, ಕೆಸರು ಮಡಿ ಮಾಡ್ಕೊಳ್ಳೋದು, ಸಸಿ ಬೆಳೆಸ್ಕೊಳ್ಳೋದು, ನಾಟಿ ಮಾಡೋದು, ಗೊಬ್ಬರ ಹಾಕೋದು, ಕಟಾವು ಮಾಡ್ಕೊಳ್ಳೋದು ಎಲ್ಲದೂ ನಿಮ್ದೆ? ಎಲ್ಲ ನಮ್ದೆ, ಎಲ್ಲ ನಮ್ದು. ಹಾ ಹಾ ಸರಿನೆ ಸರಿನೆ. ಹೋದ ವರ್ಷನು ಹಾಗೆ ಮಾಡಿದ್ರೆ? ಹೋದ ವರ್ಷನು ಹಾಗೇನೆ. ಏನೇನ್ ಕೆಲಸ ಮಾಡ್ತೀರಿ ಹೇಳಿ? ಹಾ ಏನೇನ್ ಕೆಲಸಗಳನ್ನ ಮಾಡ್ತೀರಿ ಈಗ? ಬಿತ್ತನೆ ಬೀಜದ ಆಯ್ಕೆಯಿಂದ ಹಿಡಿದು ಉಳುಮೆ, ಕೆಸರು ಮಡಿ ಮಾಡೋದು, ಸಸಿ ಬೆಳೆಸೋದು ಇದನ್ನೆಲ್ಲ ಹೇಳಿ. ಮೊದಲು ಒಂದು ಸಾಲ ಉಳಿಸ್ತೀನಿ ಸರ್ ಟ್ರ್ಯಾಕ್ಟರ್ ಅಲ್ಲಿ, ಇಬ್ಬರಾಳಿದ್ರೆ ಅಲ್ಲಿಂದ ನೀರಾದ ಕೂಡಲೇ ಅದನ್ನ ಜೊತೆ ಜೊತೆಲೆ ಎರಡು ಸಾಲು ಉಳಿಸ್ಬೇಕು ಟ್ರ್ಯಾಕ್ಟರ್ ಅಲ್ಲಿ. ಉಳಿಸಿದಾಗ ಕೊಳಿತದೆ ಚೆನ್ನಾಗಿ, ಅಲ್ಲಿಂದ ಅದಕ್ಕೆ ಬೀಜ ಹಾಕೋದು. ಆಗೋದಿಲ್ಲ ಅಂದ್ರೆ ಅಲ್ಲಿ ಹಸಗಳನ್ನೆಲ್ಲ ಕಟ್ಟಿರ್ತಾರಲ್ಲ ಸರ್, ಅದ್ರ ಸಗಣಿನೇ ಇರುತ್ತೆ, ಅದೇ ಸಾಕಾಗುತ್ತೆ. ಕಕ್ಕಡ ಅಂತ ಹೇಳ್ತಾರ ಆಟಿ, ಆ ತಿಂಗಳಿಗೆ ನಮ್ಮ ನಾಟಿ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆ ತಿಂಗಳು ಒಂದು ಮಧ್ಯಕ್ಕೆ, ಒಂದು 15 ಜೂನ್ ಮಧ್ಯಕ್ಕೆ ಬರುತ್ತಾ? ಹೌದೌದೌದು ಜೂನ್ ಮಧ್ಯಕ್ಕೆ ಬರುತ್ತೆ. ಇಲ್ಲೇ ಪಕ್ಕದಲ್ಲಿ ಕಾಲನಿಗೆ ಹೋಗಿ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಕೇಳಿದ್ರೆ ಬರ್ತಾರೆ ಸರ್. ಸಸಿ ನೆಟ್ಟ ಬಳಿಕ ಕಳೆ ಬರ್ಲಿಲ್ವಾ? ಬರ್ಲಿಲ್ಲ ಸರ್, ತೆಗಿಲೇ ಇಲ್ಲ, ತೆಗಿಲೇ ಇಲ್ಲ. ಎಲ್ರಿಗಿಂತ ಬೆಳೆ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಾನು ಇಷ್ಟು ಭೂಮಿಗೆ IPL 26 ಚೀಲ, ಅದಕ್ಕೆ ಒಂದು 3 ಚೀಲ ಸರ್ ಅವಾಗ ಒಂದ್ಸಲ ಕೊಟ್ಟಿದ್ದಷ್ಟೇ. ಅಲ್ಲಿಂದ ಕೊಡ್ಲಿ, ಅಲ್ಲಿಂದ ಸ್ವಲ್ಪ ಏನೋ ಕಾಯಿಲೆ ಗೀಲೆ ಹಾಗೆ ಬಂದ ಹಾಗೆ ಸ್ವಲ್ಪ ಗರಿ ಕೆಂಪುಗಾಗ ಹತ್ತಿರ ಇಲ್ಲ, ಬೇರೆ ತನು ತುಂಗಲ್ಲ ಸ್ವಲ್ಪ ಕೇಳಿ, ಚೆನ್ನಾಗಿದೆ ಬೆಳೆ ಚೆನ್ನಾಗಿದೆ. ಹೋ ಸಾರಿ ನೀವು 8 ಭತ್ತ ಬೆಳೆದಿದ್ರಲ್ಲ, ಲಾಭ ಒಂದು 10 ಭತ್ತನು ಲಾಭ ಸರ್ ಎಕರೆಗೆ ಟೋಟಲ್ ಆಗಿ ಅಷ್ಟೇ 8 ಅಲ್ಲ, ಎಲ್ಲ ಖರ್ಚು ಕಳೆದು ಟೋಲು. ಅಲ್ಲಿಂದ ಸ್ವಲ್ಪ ಆಳುಗಳು ಗಿಳುಗಳು ಹೆಚ್ಚಿಗೆ ಕೇಳ್ಕೊಂಡೆ, ಅದೆಲ್ಲ ಸಿಕ್ಕಿದ್ರೆ ಇರ್ತಿತ್ತು ಒಂದು 20,000 ಸಿಗ್ಲಿ ಸರ್. ಹೌದು ಸರ್, ಖುಷಿ ಅದರಲ್ಲೇ ಖುಷಿ ಪಡ್ತಿದ್ದೀನಿ. ಕೈಯಿಂದ ಹೋದ್ರು ಎಷ್ಟೋ ಜನ ಇರ್ಲಿ ಬಿಡಿ, ಮುಂದಿನ ವರ್ಷ ಬರುತ್ತೆ ಅನ್ನೋ ತರ ಮಾತಾಡೋದಿದೆ ಅಲ್ವಾ? ಹೌದು ಸರ್, ಹೌದು ಸರ್. ಈ ವರ್ಷ ಇಲ್ಲ, ಇನ್ನೊಂದು ವರ್ಷ ಕಾವೇರ ಭೂಮಿ ತಾಯಲ್ಲಿ ಭೂಮಿ ಪಟ್ರೆ ಅದಕ್ಕೆ ತಕ್ಕಂತೆ ಫಲ ಸಿಕ್ಕೇ ಸಿಗುತ್ತಲ್ವಾ? ಫಲ ಸಿಕ್ಕೇ ಸಿಗ್ತದೆ. ಈಗ ನಷ್ಟ ಏನಾಗ್ಲಿಲ್ಲ ಸರ್, ನನಗಿಲ್ಲ ನಷ್ಟ ಬರಲ್ಲ. ಹುಲ್ಲು ಸಿಕ್ಕಿದ್ರೆ ನನಗೆ ಒಳ್ಳೆ ಲಾಭ, ಒಂದು 35,000 ರೂಪಾಯಿ ಲಾಭ ಇರ್ತಿತ್ತು ಸರ್. ನೀರ ಮಿಷಿನ್ ವರ್ಷ ಮಿಷಿನ್ ಬೇಡ ಅಂತ ಹೇಳಿ ಯೋಜನೆ ಹಾಕಿದ್ದೀನಿ. ಈ ಮಳೆ ಮಾಡಲು ಕೈಯಿಂದ ಕೊಯ್ದ್ರೆ ಹುಲ್ಲು ಸಿಗುತ್ತಲ್ವಾ? ಹುಲ್ಲು ಸಿಗುತ್ತೆ ಸರ್, ಹುಲ್ಲಿಗಿದೆ ಅಲ್ಲ ಸರ್, ಒಂದು ಕಂತಕ್ಕೆ ಕೈಗೆ ಉಳಿತತ್ತೆ ಅಲ್ವಾ? ಹೌದು ಹೌದು ಸರ್, ಹೌದು ಸರ್, ಉಳಿತು. ಈಗ ಗಣೇಶ್ ಕುಮಾರ್ ಅವರು ಎಷ್ಟೋ ಜನ ಮಾತಾಡ್ತಿದೆ ತಮ್ಮ ಕೆಲಸಗಳನ್ನೇ ಸರಿಯಾಗಿ ಮಾಡ್ಕೊಳ್ಳೋಕ್ಕಾಗಲ್ಲ, ಇನ್ನು ಬೇರೆಯವ್ರದ್ದು ಮಾಡೋದು ಕಷ್ಟವೇ ಅಂತ ಅಂದ್ಕೊಂಡು ಹೇಳುವಾಗ, ನೀವು ಬೇರೆಯವ್ರ ಜಮೀನನ್ನು ತೆಗೆದುಕೊಂಡು 12 ಈ ಸಾರಿ ಭತ್ತವನ್ನೇ ಬೆಳ್ಕೊಂಡಿದ್ರಿ, 5 ಕಾರ್ಮಿಕ ಅವುಗಳನ್ನು ನಿರ್ವಹಣೆ ಮಾಡ್ಕೊಂತ ಹೋಗ್ತಾ ಇರಬೇಕು, ಹೇಗೆ ಸಮಯವನ್ನ ಜೋಡಿಸ್ಕೊಂತೀರಿ ಹೇಗೆ ಇದರಲ್ಲಿ? ದಿವಸ ರಜೆ ಮಾಡ್ಲಿಕ್ಕೆ ಆಯ್ತದ ಸರ್, ಈಗ ಕೋರ್ಟ್ ಕಚೇರಿ ಏನಾದ್ರು ಒಂದು ವ್ಯವಸ್ಥೆ ಇರದೆ, ಅಲ್ಲಿ ಈಗ ಹೋಗ್ಲೇಬೇಕು, ಒಂದು ಮದ್ವೆಗೆ ಮಾಡ್ಲೇಬೇಕಲ್ಲ ಸರ್. ಸ್ಟೆಪ್ಪಿಗೆ ಬರ್ತೀನಿ. ಈಗ 12 ಮಧ್ಯದಲ್ಲಿ ಏನ್ ಬೇಡ ಸರ್, ಅದೇ ನಾಟಿಗೆ ಕುಯಿಲಿಗೆ. ಜನ ಸಿಗ್ತಾರೆ ನಿಭಾಯಿಸ್ತೀರಿ? ಹೌದು ಸರ್, ಹೌದು. ಭತ್ತನ ಕಟ್ಟವಾದ ತಕ್ಷಣ ಒಣಗಿಸ್ಬಿಟ್ಟು ಕೊಟ್ಟು, ಹೋದ ಸಾರಿ ಹತ್ತಿರ ಏನು ಬೆಲೆಗೆ ಹೋಯ್ತು, ಈ ಸಾರಿ ಯಾವ ಬೆಲೆ ಇದೆ ಅಂತ ಹೇಳ್ತೀರಿ? ಹೋದ ಸಾರಿ 1,800 ಎರಡು ಸಿಕ್ಕರೆ ಸಾಕು ಸರ್, ಧಾರಾಳ ಸಾಕು ಅಲ್ವಾ? ಉಳಿತತೆ. ಹೌದು ಉಳಿತದೆ. ಹತ್ತಿರ ಯಾವ್ದಕ್ಕೆ ಹೋಗುತ್ತೆ ಗಣೇಶ್ ಕುಮಾರ್? ಅದು ಇಷ್ಟಪಡ್ತಾರೆ ಊಟಕ್ಕೆ. ಭತ್ತ ಬೀಳೋದಿಲ್ಲ ಅಂತ ಹೇಳ್ತಾ ಇದ್ರಿ ಅಲ್ವಾ? ಹೌದು ಬೀಳೋದಿಲ್ಲ, ಬೀಳೋದಿಲ್ಲ. ಅದು ಬೀಜನ ನೀವು ಪ್ರತಿ ವರ್ಷ ತಗೊಂಡ್ಬರ್ತೀರಾ ಅಥವಾ ಇದೇ ಬೀಜನ ಉಪಯೋಗಿಸ್ಕೊಳ್ತೀರಾ? ಇಲ್ಲ ಸರ್, ಈ ಭೂಮಿಯಲ್ಲಿ ನಟ್ಟ ಬೀಜ ಇನ್ನ ಬದಲಾವಣೆ ಮಾಡಲೇಬೇಕು. ಅಂದ್ರೆ ನಾನು ಕಳೆದವರ್ಷ ನನ್ನ ಭೂಮಿಯಲ್ಲಿ ನಟ್ಟಿದ್ದು ಇಲ್ಲಿ ಹಾಕಿದೆ. ಓಹೋ, ಅದರಿಂದ ಚೆನ್ನಾಗಾಯ್ತು. ಸರಿ, ನಾನು ಇಲ್ಲಿದ್ದ ಭೂಮಿದೆ ಇಲ್ಲಿ ಕೊಟ್ಟಿದ್ರೆ ಆಗ್ತಿರ್ಲಿಲ್ಲ. ಸರಿ ಸರಿ ಸರಿ, ಹಾಗೆ ಹಾಗೆ. ಇನ್ನು ಸ್ವಲ್ಪ ಹೆಚ್ಚಿಗೆ ಬೇಕು ಅಂತ ಇದೆ. ಮಳೆಗಾಲದಲ್ಲಿ ಅಷ್ಟು ಕೆಲಸಗಳಿರೋದಿಲ್ಲ ಮತ್ತೆ ಕರೆಂಟ್ ಇರೋದಿಲ್ಲ ಅಂತ ಅನ್ಕೊಂಡು ಭತ್ತದ ಗದ್ದೆ ಮಧ್ಯದಲ್ಲಿ ಕೆಲವೊಂದ್ಸರಿ ಮಾಡಿಲ್ಲ ಅಲ್ವಾ? ಹೌದೌದು, ಮಧ್ಯದಲ್ಲಿ ಕೆಲವೊಂದ್ಸರಿ ಮಾಡಿಲ್ಲ. ಅದರಲ್ಲೂ ಹಣ ಉಳಿಸ್ಬೇಕನ್ನೋ ಒಂದು ಆಲೋಚನೆ ನಿಮ್ಗಿದೆ ಅಲ್ವಾ? ಹೌದು ಸರ್, ಹೌದು ಸರ್, ಹೌದು ಸರ್, ಇದೆ, ಖಂಡಿತವಾಗಿದೆ. ಏನೆಲ್ಲ ಸಿಗುತ್ತೆ ಸರ್? ಈಗ ನೋಡಿ, ನೀವು ಕಾರ್ಪೆಂಟ್ರಿ ಕೆಲಸ ಮಾಡ್ತೀರಿ, ನೀವು ಕಲ್ತಿದ್ರಿಂದ ಅನುಕೂಲ. ಈ ಬಡಗಿ ಕೆಲಸ ಅಚ್ಚುಕಟ್ಟ ಮಾಡಿದ್ರೆ ವರ್ಷದಲ್ಲಿ ತಕ್ಕಷ್ಟು ದುಡ್ಡು ಮಾಡಬಹುದು, ನೆಮ್ಮದಿಯಾಗಿ ಜೀವನ ಮಾಡ್ಲಿಕ್ಕೂ ಸಮಸ್ಯೆ ಇಲ್ಲ. ಹೌದು ಸರ್, ಹೌದು ಸರ್, ಅದೇ ದುಡ್ಡನ್ನ ಇದಕ್ಕೆ ಹಾಕೋ ಸರ್. ಆಮೇಲೆ ಸ್ವಲ್ಪ ಜನಗಳು ತಿಳಿಸಿದೆ. ಯಾಕೆ ಕೊಡ್ತಾರೆ ಅಂತಂದ್ರೆ ನೀವು ವಾಪಸ್ ಚೆನ್ನಾಗಿ ಕೊಡ್ತೀರಿ. ಹೌದು ಸರ್, ಹೌದು ಸರ್, ವ್ಯವಹಾರ ಸರಿ ಇಲ್ಲ ಅಂದ್ರೆ ನಂಬೋದಿಲ್ಲ ಜನ ಅಲ್ವಾ? ಇಲ್ಲ ಇಲ್ಲ ಸರ್. ದನಕರುಗಳನ್ನ ಇಟ್ಕೊಂಡಿದ್ದೀರಾ? ರಸ್ತೆಗೆ ಹೊಡೆದು ಬಿಡ್ತೀವಿ ಸರ್. ಓಹೋ, ನನ್ನ ತಾಯಿ ಪರವಾಗಿಲ್ಲ, ಮೇಯಿಸ್ತಾರೆ. ವಯಸ್ಸಾಗಿದೆ, 70-73 ಆದ್ರೆ ಆದ್ರೂ ಮೇಯಿಸ್ತಾರೆ, ಕಟ್ಟಿ ಮೇಯಿಸ್ತಾರೆ ರಸ್ತೆ. ಅವ್ರು ಅದನ್ನ ನೋಡ್ಕೊಳ್ತಾರೆ, ಮೇಕೆ ಇಲ್ಲದೆ ಮಾಡ್ತಾರೆ. ಓಹೋ, ಅದ ಕಳೆನಾಶಕ ಹೊಡೆದು. ಒಂದೊಂದು ಕಡೆ ಇರ್ತದೆ, ಮೇಯ್ತದೆ. ನಿಜ. ಈಗ ನೀವು ಚಿಕ್ಕವರಿದ್ದಾಗ ನಿಮಗೆ ಜಮೀನ್ ಇತ್ತ ಅಥವಾ ನೀವು ನಿಧಾನಕ್ಕೆ ದುಡಿಮೆ ಮಾಡ್ಕೊಂಡು ಜಮೀನ್ ತಗೊಂಡ್ರ? ಇಲ್ಲ ಸರ್, ನಾನು ಬಳಸ್ಕೊಂಡು ನನ್ನ ಹೆಸರಿಗೆ ಮಾಡ್ಲಿಕ್ಕೆ 16 ವರ್ಷದಲ್ಲೇ ಟ್ರೈ ಮಾಡಿ ಅಂತ ಹೇಳಿದ್ರೆ, ಆಗ ಜನಾರ್ದನ ಪೂಜಾರಿಯವರು ಒಂದು 5 ಸೆಂಟ್ ಮನೆ ನಿವಾಸನ ಹಕ್ಕು ಪತ್ರ ಕೊಟ್ಟಿದ್ದೆ, ನನಗೆ ಆಧಾರ ಅಂತ ಅನ್ಸೋದಿಲ್ಲ. ಇಲ್ಲ ಸರ್, ಇಲ್ಲ ಸರ್, ಜೀವನ ಏನ್ ತೊಂದರೆ ಇಲ್ಲ, ತಿನ್ಲಿಕ್ಕೆ ಊಟ ಮಾಡ್ಲಿಕ್ಕೆ ಏನ್ ತೊಂದರೆ. ಮಗ ಪುತ್ತೂರು ವಿವೇಕಾನಂದಲ್ಲಿ ಪಾಲಿಟೆಕ್ನಿಕ್ ಮಾಡ್ತಿದ್ದಾನೆ, 2nd PC ಆಗಿ ಗ್ಲೋಬಲ್ ಕಂಪನಿ ಸೇರ್ಕೊಂಡಿದ್ದಾಳೆ. ಅವಳು ಹೊಸ ಎಂತ ಬಿಟೆಕ್ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ. ಒಟ್ಟೊಂದು ಒಂದು ಬದಿಗೆ ತೆಗೆದುಕೊಂಡು ಹೋಗಿದ್ದೀರಿ ಮಕ್ಕಳನ್ನ. ಮತ್ತೆ ನನಗೆ ಹೀಗೆ ಒಂದು ಬೆನಿಫಿಟ್ ಇದೆ ಸರ್, ಯಾವುದು ಬಿಲ್ಡಿಂಗ್ ವರ್ಕರ್ಸ್ ಯೂನಿಯನ್ ಅಲ್ಲಿ ನನಗೆ ಮಕ್ಕಳಿಗೆ ಓದ್ಲಿಕ್ಕೆ ಸ್ವಲ್ಪ ಸ್ವಲ್ಪ ಸ್ಕಾಲರ್ಶಿಪ್ ಎಲ್ಲ ಸಿಗುತ್ತೆ. ಅದೇ, ಅದೊಂದು ಸಂಘದಿಂದ ಏನೋ ಒಂದು 5,000-10,000 ರೂಪಾಯಿ ಸಿಗ್ಬೋದು ನಿಮಗೆ. ಆದ್ರೆ ನಿಮ್ಮ ದುಡಿಮೆಯಿಂದಲೇ ತಕ್ಕಷ್ಟು, ಬೇರೆಯವರು ಸ್ವಲ್ಪ ಸ್ವಲ್ಪ ನೆರವು ಮಾಡ್ಬೋದು, ಆದ್ರೆ ನಮ್ಮ ಕಾಯಕದಿಂದಲೇ ನಾವು ಶ್ರೇಯಸ್ಸನ್ನ ಕಾಣ್ಲಿಕ್ಕೆ ಸಾಧ್ಯ ಇದೆ. ಯಾರು ಸುಮ್ಸುಮ್ನೆ ದುಡ್ಡು ಕೊಡ್ಲಿಕ್ಕೆ ಇಷ್ಟಪಡಲ್ಲ, ಅಥವಾ ಸುಮ್ಸುಮ್ನೆ ಅದಕ್ಕೆ ತಕ್ಕಂತೆ ದುಡಿಮೆ ಮಾಡ್ಬೇಕು, ಅದಕ್ಕೆ ತಕ್ಕಂತೆ ಊಟ ಮಾಡ್ಬೇಕು, ಅಚ್ಚುಕಟ್ಟಾಗಿ ಜೀವನ ಮಾಡ್ಬೇಕು. ಪರಿಸ್ಥಿತಿಯಲ್ಲಿ ಇದ್ದವರು ನೀವು ಈಗ ಪರವಾಗಿಲ್ಲ, ನಿಮ್ದಾಗಿ ಇದೀವಿ ಅನ್ನೋ ತರ ಅಭಿಮಾನದಿಂದ ಹೇಳ್ಕೊಳ್ಬಹುದು ಅಲ್ವಾ? ರೇಡಿಯೋ ಕೇಳುಗರಾಗಿ ಆಗಿಂದಾಗೆ ಸಂಪರ್ಕ ಮಾಡ್ತಾ ಇರ್ತೀರಿ, ನಿಮ್ದು ವಿವರವಾಗಿ ಮಾತನಾಡಿಸ್ಬೇಕು ಅನ್ಕೊಂಡು ಆಲೋಚನೆ ಬಂತು, ನೀವು ಸಿಕ್ಕ್ರಿ, ಅನುಭವಗಳನ್ನ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ರಿ, ತಮಗೆ ಧನ್ಯವಾದಗಳು. ಗಣೇಶ್ ಕುಮಾರ್ ಅವರೇ, ಪೊನ್ನಂಪೇಟೆ ತಾಲೂಕು ಕೋತೂರು ಲಕ್ಕುಂದ ಗ್ರಾಮದ BJ ಗಣೇಶ್ ಕುಮಾರ್ ಅನ್ನೋದಕ್ಕೆ ಗಣೇಶ್ ಕುಮಾರ್ ಅವರು ಒಂದು ಒಳ್ಳೆಯ ಉದಾಹರಣೆ ಆಗ್ತಾರೆ. ಜೀವನದಲ್ಲಿ ಆಸಕ್ತಿಯನ್ನು ಕಳ್ಕೋಬಾರದು, ಉತ್ಸುಕತೆಯನ್ನು ಬಿಡಬಾರದು. ಗಣೇಶ್ ಕುಮಾರ್ ಅವರ ಸಂಖ್ಯೆ 2-03-94-82-2. ಗಣಿಗಳ ಪ್ರತಿಫಲವೇ ದವಸದ ರಾಶಿಯು, ನೆಲದಲ್ಲಿ ಅಡಗಿದ ರೈತನಿಗೆ. ಇದುವರೆಗೆ ಭತ್ತ ಚಿತ್ತ ಕಾರ್ಯಕ್ರಮ ಬಿತ್ತರವಾಯಿತು. ಸುಳಿ ಸುಳಿ ದುಡಿದ ಕೈಗೆ ಕಡಗ ಹಾಕೋ ಭೂಮಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರೇ, ನಾಳಿನ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ನಯ ಸಂದರ್ಶನವಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಫಿ ದರ 50 kg ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 700 ರೂಪಾಯಿಯಿಂದ 7,000 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 8,400 ರೂಪಾಯಿಯಿಂದ 100 ರೂಪಾಯಿ, ಒಣ ಅಡಿಕೆ ಕ್ವಿಂಟಲ್ಗೆ 38,000 ರೂಪಾಯಿಯಿಂದ 52,500 ರೂಪಾಯಿ, ಹಸಿ ಶುಂಠಿ 18,000 ರೂಪಾಯಿಯಿಂದ 1,800 ರೂಪಾಯಿಯಿಂದ ಈ ವ್ಯತ್ಯಾಸವನ್ನು ಕಾಣಬಹುದು. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ ಫ್ರಿಜ್ ವಾಷಿಂಗ್ ಮಿಷಿನ್ ಅಲ್ಮಿರಾ ಕಾಟ್ ಸೋಫ್ 2 2 3 0 1 8. ಸುದ್ದಿ ಜೊಂಪೆ ಓದ್ತಾ ಇರೋ ಕನ್ನಡಕ ದೀನದೇವಯ್ಯ. ಜೊಂಪೆ ಮುಖ್ಯಾಂಶಗಳ ಪಟ್ಟಿಗೆ ಹೆಸರು ನೋಂದಾಯಿಸಿ ಡಾಕ್ಟರ್ ಎಸ್ ಆಕಸ್. ಜೊಂಪಿನ ವಿವರ. ಕೊಡಗಿನ ಮುಖ್ಯ ಹಬ್ಬ ಆದ ಹುತ್ತರಿಗೆ 8:20ಕ್ಕೆ ಕದ್ರು ಕುಯ್ಯೋದು, ಜಿಲ್ಲೆಯಲ್ಲಿ 7:50ಕ್ಕೆ ನೆರೆ ಕಟ್ಟುವುದು ಮತ್ತು 8:50ಕ್ಕೆ ಹೆಸರು ನೋಂದಾಯಿಸಿಕೊಳ್ಳುವಂಗೆ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಎಸ್ ಆಕಾಶ್ ತಿಳಿಸಿದರು. ಪೊನ್ನಂಪೇಟೆ ತಾಲೂಕು 4 ನಾರಾಯಣ ವಾಸಿಗಳ ಹಾಡಿಲಿ ನಡೆದ ಮತದಾರ ಪಟ್ಟಿನ ವಿಶೇಷ ಪರಿಷ್ಕರಣಾ ಅಭಿಯಾನಕ್ಕೆ ಚಾಲನೆ ಕೊಟ್ಟು ಮಾತಾಡಿತು. ರಾಷ್ಟ್ರೀಯ ಐಕ್ಯತಾ ಸಪ್ತಾಹ ಪ್ರಯುಕ್ತ ಸಾಂಸ್ಕೃತಿಕ ಏಕತಾ ದಿನ ಮಡಿಕೇರಿನ ಅಲ್ಪಸಂಖ್ಯಾತರ ಕಲ್ಯಾಣ ಪ್ರತಿಜ್ಞಾವಿಧಿ ಬೋಧಿಸಿದರು. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೋಧಕ ಆಸ್ಪತ್ರೆಯಲ್ಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆಯನ್ನು ಸೃಜಿಸಲಾಗುತ್ತಿದ್ದು ಆಸ್ಪತ್ರೆಗೆ ಬರುವ ರೋಗಿಗಳ ದಾಖಲೆಯನ್ನು ಲಿಂಕ್ ಮಾಡಿ ಡಿಜಿಟಲೀಕರಣ ಮಾಡಿ ಶಿಶು ಅಭಿವೃದ್ಧಿ ಯೋಜನೆ ಇಲಾಖೆ ವತಿಯಿಂದ ವಿಶ್ವ ವಿಕಲಚೇತನ ದಿನಾಚರಣೆ ಪ್ರಯುಕ್ತ ತಾಲೂಕಿನ ವಿಕಲಚೇತನರಿಗೆ ಮಡಿಕೇರಿನ ಗಾಂಧಿ ಮೈದಾನದಲ್ಲಿ 28 ನವೆಂಬರ್ ಬೆಳಗ್ಗೆ 10 ಗಂಟೆಗೆ ಆಟೋಟ ಸ್ಪರ್ಧೆ ನಡೆದಿದೆ. ಶಿಶುಗೆ 10 ಗಂಟೆಯಿಂದ ಆಡಿಟರಿ ಸ್ಕ್ರೀನಿಂಗ್ ಶಿಬಿರ ನಡೆದಿದೆ. ಕಿವುಡುತನದ ಬಳಲುತ್ತಿರುವ ಆಧಾರ್ ಕಾರ್ಡ್ ಪ್ರತಿ, ರೇಷನ್ ಕಾರ್ಡ್ ಪ್ರತಿ ಕಾರ್ಯವು ತಿಳಿಸಲು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಡಿ ಮಡಿಲ್ ಸರ್ಕಾರಿ ವಿಶೇಷ ದತ್ತು ಸಂಸ್ಥೆ ಆಯಾ ಹುದ್ದೆ ಖಾಲಿ ಇದ್ದು ಪ್ರಸ್ತುತ 3 ಜನ ಆಯಾಗಳ ಅವಶ್ಯಕತೆ ಇದ್ದು ಹತ್ತಿರದವಕ್ಕೆ ಶುರುನ ಆದ್ಯತೆ ಕೊಟ್ಟ ಗುರುನ ಸಲ ಕೊಡವ ವಲಗತಾಟ್ ನಮ್ಮೆ 2022 ತೆಳುವ ವಿಶೇಷ ಕಾರ್ಯಕ್ರಮದ ಡಿಸೆಂಬರ್ 6 ಬೆಳಗ್ಗೆ 10 ಸಂವಿಧಾನ ದಿನದ ಆಚರಣೆ ನಡೆದಿದೆ. ಜಿಲ್ಲಾ ಮಟ್ಟದಲ್ಲಿ ವಿಶ್ವ ವಿಕಲಚೇತನರ ದಸರಾ ಆಟದ ಬಾಣಿಯಲ್ಲಿ ನಡೆದಿದೆ. ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷರು ಆದ ಜಿಲ್ಲಾಧಿಕಾರಿ ಡಾಕ್ಟರ್ ಗಂಟೆಗೆ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಸಭೆ ಮತ್ತೆ ಬೆಳಗ್ಗೆ 11 ಕೊಡಗು ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9 ತಾರೀಕಿನಂದು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರು ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಹೆಬ್ಬೆಟ್ಟಿಗೇರಿ ಗ್ರಾಮ ಇಂದ್ರಪ್ರಸ್ಥ ನಗರದ ಸ್ವಾಮಿ ಕೊರಗಜ್ಜ ದೈವಸ್ಥಾನದಲ್ಲಿ ವರ್ಷಂಪ್ರತಿ ನಡೆಸುವ ಕೋಲ ಉತ್ಸವ ಈ ಬಾರಿ ಇದೇ ತಾರೀಕು 25-27 ನಡೆಸಲು ತೀರ್ಮಾನಿಸಲಾಗಿತ್ತು. ಇಚ್ಛಣವೇ ಬಹುಮಾನ ಗೆಲ್ಲಿರಿ. ಅತಿ ನೂತನ ಡಿಸೈನ್ಸ್ ನ ರಾಜ್ಕೋಟ್, ಬೆಂಗಾಲಿ, ಬಾಂಬೆ ಕಲೆಕ್ಷನ್ಸ್, ತಾಲೂಕಂಡತಿಲ್ ಜುವೆಲ್ಲರ್ಸ್, ಇರಿಟ್ಟಿ. ಮಡಿಕೇರಿಯ ಕ್ರಿಸ್ಟಲ್ ಹಾಲ್ ಬಳಿ ಇರುವ ದ ವೀಲ್ ಕೆಫೆಯಲ್ಲಿ ಇದೇ ನವೆಂಬರ್ 25-27 ಈ ಮೇಳದ ಸದುಪಯೋಗ ಪಡೆದುಕೊಳ್ಳಲು ಕೋರಿದೆ. ಮಾಹಿತಿಗಾಗಿ 9980981155. ನಂಬರ್ 274 ನಾಪೋಕ್ಲು ನಾಡು ಗ್ರಾಹಕರ ಸಹಕಾರ ಸಂಘ ನಿಯಮಿತ ನಾಪೋಕ್ಲು. ಇದರ ನೂತನ ಕಟ್ಟಡದ ಉದ್ಘಾಟನೆ ಇದೇ. ಸದಸ್ಯರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಕಲ್ಲೆಂಗಡ ತಮ್ಮಿ ತಿಮ್ಮಯ್ಯ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಸಹಕಾರದ ಇದೇ ಆದ್ಯ ಆಯ್ತು. ಕೊಡವ ವಾಲಗ ದಾಟು ನಮ್ಮ ದಂಡ ಆಡ್ತಾ ಇರುವ ದಂಡ. ಡಿಸೆಂಬರ್ 6 ವಿರಾಜಪೇಟೆ ಕೊಡವ ಸಮಾಜದ ನಡಕೊಳ್ಳುವು. ಡಿಸೆಂಬರ್ ದಂಡಾಂಡ ಒಳಗೆ ತೂಕ ಮುಳುಕ ಕಚೇರಿಯಲ್ಲಿ ಪ್ರಧಾನ ನೋಂದಣಿ ಮಾಡಿವರು. ಅರವಿವರ್ಗ ಸಂಪರ್ಕಿಸಿ 9480555667. ಇಕ್ಕಾಕಲೆ ಜನಮೆಚ್ಚಿಗೆ ಪಡೆದಿತ್ತು. ಕೊಡಗರ ಎಲ್ಲಾ ಜಗತ್ತು ಪ್ರದರ್ಶನ ಕಂಡುಳ್ಳ ಸಾವು ಪಲಾಕ 11 ಮಜ್ಜಡ ದಂಡರೆ ವೈಪತ್ ಅಂಜಿ ಪಿಂಜ 6:30 ಬಳಿಕಾಂಬದುಂಡು. ಎಲ್ಲಾ ಟಿಕೆಟ್ ಅಮ್ಮತ್ತಿ ಕೊಡವ ಸಮಾಜತ್ಲು ಕುಟ್ಟುವ. ನೀವು ಬಯಸುವ ಸುಂದರ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆ ವಿಭಾಗದ ಜಿಲ್ಲಾ ಮಟ್ಟದ ರಸಪ್ರಶ್ನಾ ಸ್ಪರ್ಧೆ ಇದೇ 25 ಶಾಲೆಯಲ್ಲಿ ಆಯೋಜಿಸಲಾಗಿದ್ದು ಜಿಲ್ಲೆಯ ಎಲ್ಲಾ ಮಂಡಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಜಿಲ್ಲೆಯ ಎಲ್ಲಾ ಪ್ರೌಢಶಾಲಾ ತಂಡಗಳು ಈ ತಿಂಗಳ 30 ಒಳಗಾಗಿ ಹೆಸರು ನೋಂದಾಯಿಸಿಕೊಳ್ಳುವಂತೆ ಪ್ರಕಟಣೆಯಲ್ಲಿ ಕೋರಲಾಗಿದೆ. ಮಾಹಿತಿಗೆ ಮೊಬೈಲ್ 9448269 5. ಮಾನಸಿಕ ಆರೋಗ್ಯ ಕುರಿತಾದ ಜಾಗೃತಿ ಕಾರ್ಯಕ್ರಮ ಹಾಗೂ ಗೋಡೆಗಳಲ್ಲಿ ಚಿತ್ತಾರ ಪೈಂಟ್ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಅಲ್ಲದೆ ನವೆಂಬರ್ 25, 26, 27 ಸಂಜೆ 7 ಸಂಗೀತ ಕಾರ್ಯಕ್ರಮವು ನಡೆಯಲಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಕೋರಿದೆ. ಮಾಹಿತಿ ಪೇಟೆ ಕೊಡಗಿನ ಪ್ರಥಮ ಹಾಗೂ ಏಕೈಕ NABH ಮಾನ್ಯತೆ ಪಡೆದ ಆಸ್ಪತ್ರೆ. ನಮ್ಮ ಆಸ್ಪತ್ರೆ ಅನಂತ ವೈದ್ಯರಿಂದ ನಿಮ್ಮ ಕಣ್ಣಿನ ಚಿಕಿತ್ಸೆ ಹಾಗೂ ಕಣ್ಣಿನ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಸಂಪರ್ಕಿಸಿ ಗೋಣಿಕೊಪ್ಪ 9481920056, ವಿರಾಜಪೇಟೆ 9483730056. ಕೇಳಿದರೆ ಇದೊಂದು ಪ್ರಕಟಣೆ. ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಲಸಿಕೆ ಹಾಕಿಸಿಕೊಳ್ಳುವಂತೆ ಕೋರಲಾಗಿದೆ. ಅದರಂತೆ ನಾಳೆ ಮಡಿಕೇರಿಯ ಇರವಳಮುಡಿ, ಕೂಡ್ಲೂರು ಚೆಟ್ಟಳ್ಳಿ, ಪೊನ್ನಂಪೇಟೆಯ ಟಿ ಶೆಟಗೇರಿ, ಕುಂದ, ಕೋತ್ ಸುದ್ದಿ ಸಮಾಚಾರ ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ ಕರ್ನಾಟಕದ ಅತಿ ದೊಡ್ಡ 76450. ಸುದ್ದಿ ಸಮಾಚಾರ ಓದಿನುಳ್ಳು ಮಳವಂಡ ವಿಶೇಷ ಘಟಕ ಯೋಜನೆಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಯ್ಯಂಡ ಓದಲಿಕ್ಕೆ ಸಂಬಂಧಪಟ್ಟ ನೆಕ್ಕೆ ಕಾರ್ಯಕ್ರಮ ಇಂದು ಮಡಿಕೇರಿಯ ಒಂದನೇ ದರ್ಜೆ ಕಾಲೇಜಲ್ಲಿ ನಡೆದಿತ್ತು. ಕಾರ್ಯಕ್ರಮದಲ್ಲಿ ಕೂಡಿಯಡಿತು ತಕ್ಕಪ್ಪಂದ ಕಾಲೇಜಿನ ರಾಜ್ಯಶಾಸ್ತ್ರ ವಿಭಾಗದ ಸ್ವತಂತ್ರ ಸಮಾನತೆ ಭ್ರಾತೃತ್ವ ತತ್ವ ಪಿಣ್ಯ ಸಂದೇಶತ್ನ ಸಾರಚಿ ಸರ್ವರಿಗೂ. ಕಾರ್ಯಕ್ರಮದಲ್ಲಿ ಕನ್ನಡ ಪಿಣ್ಯ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಸಹಾಯಕ ಪ್ರಾಧ್ಯಾಪಕ ಕೂಡ್ನಕ್ಕೆ ಮುಖ್ಯಪಟ್ಟವು ಹಾಜರಿಂಜತ್. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಬೋಧಕ ಆಸ್ಪತ್ರೆ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಪ್ರತಿ ರೋಗಿಗಳು ತಂಗಡ ಆಧಾರ್ ನಂಬರ್ನ ಕೊಡ್ತಿತ್ತು ಲಿಂಕ್ ಮಾಡಿಯೋಲು. ಕೊಡಗರಪ್ಪನಾಡ್ಲು ಏಳು 50 ಗಂಟೆಗೆ ನೆರೆ ಕಟ್ಟು ಅಟ್ಟ 50 ಅಂಗ ಕದಡ್ತಿತ್ತು 9:50 ಗಂಟೆಗೆ ಊಟೋಪಚಾರಕ್ಕೆ ನಲ್ಲ ನೇರ ಅಂದು ನಿರ್ಕ ಮಾಡಿತ್ತು. 18 ವಯತಾನವು ಎಲ್ಲರೂ ಮತದಾರ ಗುರುತು ಚೀಟಿ ಒಮ್ಮಾಡು ಹಾಡಿಲು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪಿಣ್ಯ ಪರಿಶಿಷ್ಟ ವರ್ಗದ ಕಲ್ಯಾಣ ಇಲಾಖೆ ಪೊನ್ನಂಪೇಟೆ ತಾಲೂಕು ಪಂಚಾಯತ್ ಪಿಣ್ಯ ಕಂದಾಯ ಇಲಾಖೆ ರಕೂಟಾದ್ನಲ್ಲಿ ವಿರಾಜಪೇಟೆ ಪೊನ್ನಂಪೇಟೆ ತಾಲೂಕು ಅರಣ್ಯವಾಸಿಗಳನ್ನು ಮೂಲ ನಿವಾಸಿಯರ ಹಾಡಿ ನೆಹರು ಯುವ ಕೇಂದ್ರ ಯುವಜನ ವ್ಯವಹಾರ ಕ್ರೀಡಾ ಸಚಿವಾಲಯ ಕ್ರೀಡಾ ಯುವ ಒಕ್ಕೂಟ ಮರಗೋಡು ಭಾರತೀಯ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಕೂಡ್ನಕ್ಕೆ ಬೋರೆ ಬೋರೆ ಸಂಘ ಸಂಸ್ಥೆಯರ ಆದ್ಮೇಲೆ ಇದೇ 26 ಪೊಲಾ ಪಿಸಿ ಸತೀಶ್ ಕೂಡ್ನಕ್ಕೆ ಮುಖ್ಯಪಟ್ಟ ಹಾಜರಿಪ್ಪ. ಸರ್ಕಾರಿ 1ನೇ ದರ್ಜೆ ಕಾಲೇಜು ಪೌರತತ್ವ ಸಂಗ್ರಹ